ಅಥವಾ ಫೀಟಲ್ ಮೆಂಬ್ರೇನ್ಸ್ ಒಳಗಡೆ ಉಳ್ಕೊಂಡಂತ ಸಂದರ್ಭ ಇರ್ತದೆ, ಅಥವಾ ಯೋನಿಯ ಭಾಗದಿಂದ ಹೊರಗಡೆ ಜೋತು ಬಿದ್ದಿರುತ್ತೆ, ಅಥವಾ ಕೆಟ್ಟ ದ್ರವ ಹೊರ ಬರ್ತಾ ಇರುತ್ತೆ, ವಾಸನೆ ಇರುತ್ತೆ, ಕೆಲವೊಮ್ಮೆ ರಕ್ತ ಬರ್ಬೋದು, ಕೆಲವೊಮ್ಮೆ ಕೀವು ಬರ್ಬೋದು, ಕೆಲವೊಂದು ಮಮ್ಮಿಫಿಕೇಶನ್ ಅಂತ ಆಗುತ್ತೆ, ಮಮ್ಮಿಫಿಕೇಶನ್ ಮಸರೇಷನ್ ಅಂತಂದು ಹೇಳಿ ಕೆಲವು ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಭಾಳ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಮಸರೇಷನ್ ಟೈಮ್ನಲ್ಲಿ ಎಸ್ಪೆಷಲಿ. ಸೊ ಒಳಗಡೆ ಬೋನ್ಸ್ ಅಷ್ಟೇ ಬರ್ತಾ ಇರುತ್ತೆ, ಕೆಲವೊಂದ್ಸಾರಿ ಸಗಣಿ ಹಾಕಿದಾಗೆಲ್ಲ ಮೂಳೆಗಳು ಹೊರಗೆ ಬರ್ತಾ ಇರ್ತವೆ, ಕರುವಿನ ಮೂಳೆಗಳು ಹೊರಗೆ ಬರ್ತಾ ಇರ್ತವೆ. ಸೊ ಈ ಥರ ಒಂದು ಲಕ್ಷಣಗಳನ್ನು ಕಂಡು ಬಂದಾಗ, ಜ್ವರ ಏನನ್ನ ಇದ್ದಾಗ, ಅಂಥ ಒಂದು ಲಕ್ಷಣಗಳನ್ನು ಗಮನಿಸಿ ರೈತರು ಅವುಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡಿಸ್ಬೇಕು. ಅದು ಒಂದೇ ಇದರ ಒಂದು ಪ್ರಮುಖ ಲಕ್ಷಣ ಆಗುತ್ತೆ. ಸೊ ಗರ್ಭಧರಿಸಿದ ಅಂದರೆ ಕೃತ ಗರ್ಭಧಾರಣೆ ಮಾಡಿದ ಮೇಲೆ ಸಾಮಾನ್ಯವಾಗಿ 4ನೇ ತಿಂಗಳಲ್ಲಿ ಗರ್ಭಪರೀಕ್ಷೆ ಮಾಡಿಸ್ಬೇಕು. ಗರ್ಭಪರೀಕ್ಷೆ ಮಾಡಿಸಿ ಅದು ನೆಗೆಟಿವ್ ಇದೆ ಅಂತ ಅಂದರೆ ಪುನಃ ಮತ್ತೆ ಅದನ್ನು ಗರ್ಭಧಾರಣೆಗೆ ಒಳಪಡಿಸಬೇಕಾಗತ್ತೆ. ಈ ಅನೇಕ ಬಾರಿ ನಾವು ರಿಪೀಟ್ ಬ್ರೀಡಿಂಗ್ ಅಂತೇಳಿ ಕರಿತೀವಿ. 3-4 ಸರಿ ಕೃತ ಗರ್ಭಧಾರಣೆ ಮಾಡಿದ್ರು ಸಹ ಆರೋಗ್ಯವಂತ ಹಸು ರಿಪೀಟ್ ಆಗ್ತಾನೆ ಇರುತ್ತೆ, ನಿಲ್ಲೋದಿಲ್ಲ, ಗರ್ಭ ಧರಿಸೋದಿಲ್ಲ. ಸೊ ಗರ್ಭಧಾರಣೆ ಮಾಡಿದಾಗ್ಯೂ ಗರ್ಭ ಧರಿಸುವುದಿಲ್ಲ. ಸೊ ಅಂಥ ಒಂದು ಹಸುಗಳಿಗೆ ನಾವು ಮುಖ್ಯವಾಗಿ ಪೌಷ್ಟಿಕಾಂಶಗಳ ಕೊರತೆ ಅಂತ ಹೇಳ್ಬೋದು. ಸೊ ಪೌಷ್ಟಿಕಾಂಶಗಳನ್ನು ನಾವು ಪೂರೈಕೆ ಮಾಡಿದಲ್ಲಿ ಸ್ಪೆಷಲಿ ಮಿಶ್ರತಳಿ ಹಸು ಸಾಕಾಣಿಕೆಯಲ್ಲಿ ಖನಿಜ ಉತ್ತಮ ಕರುಗಳನ್ನು ಪಡಿಬೇಕು ಅಂತಂದರೆ ಗರ್ಭಪಾತ ಆಗದಂಗೆ ನೋಡ್ಕೋಬೇಕು, ಪ್ರಚೋದಕಗಳ ಕೊರತೆ ಉಂಟಾಗಬಾರ್ದು ಅಂದರೆ ಸರಿಯಾದ ಆಹಾರವನ್ನು ಕೊಡಬೇಕು. ಆಹಾರ ಕ್ರಮ ಅಂತಂದ ತಕ್ಷಣ ನಾವು ಒಣಮೇವು, ಹಸಿರುಮೇವು ಮತ್ತು ದಾಣಿ ಮಿಶ್ರಣ ಮೂರನ್ನು ನಾವು ಸಹ ಅಂಥ ರಾಸುಗಳಿಗೆ ಕೊಡಬೇಕು. ಇವೆಲ್ಲವುಗಳನ್ನು ಕೊಟ್ಟು ಖನಿಜ ಮಿಶ್ರಣ ಪ್ರತಿ ಹಸುವಿಗೆ ಅಥವಾ ಎಮ್ಮೆಗೆ 50 ಗ್ರಾಮ್ ಪ್ರತಿನಿತ್ಯ ಕೊಡಬೇಕು. ಹಾಲು ಕೊಡ್ತಕ್ಕಂಥ ರಾಸುಗಳಾಗಿರ್ಬೋದು ಅಥವಾ ಗರ್ಭ ಧರಿಸಿರ್ತಕ್ಕಂಥ ರಾಸುಗಳಾಗಿರ್ಬೋದು, ಪ್ರತಿನಿತ್ಯ 50 ಗ್ರಾಮ್ ಖನಿಜ ಮಿಶ್ರಣ ಪುಡಿಯನ್ನು ಕೊಟ್ಟರೆ ಬಹುತೇಕ ಗರ್ಭಪಾತದ ತೊಂದರೆಗಳನ್ನು ನಾವು ನಿವಾರಣೆ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ಶ್ರೀಧರ್ ಅವರೇ. ಇದುವರೆಗೂ ಜಾನುವಾರುಗಳಲ್ಲಿ ಆಗ್ತಕ್ಕಂಥ ಗರ್ಭಪಾತಕ್ಕೆ ಕಾರಣ ಪರಿಹಾರ ಜೊತೆಗೆ ಏನು ಮುನ್ನೆಚ್ಚರಿಕೆಯನ್ನ ನಮ್ಮ ಜಾನುವಾರು ಸಾಕಾಣಿಕೆದಾರರು ತಗೋಬೇಕಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ಮಾಡಿಕೊಟ್ರಿ. ನಮ್ಮ ಜಾನುವಾರು ಸಾಕಾಣಿಕೆದಾರರು ಇಂಥ ವಿಚಾರವನ್ನು ಗಮನಿಸಿ ಜಾನುವಾರುಗಳ ಬಗ್ಗೆ ಹೆಚ್ಚಿನ ವಿಶೇಷವಾದಂಥ ಅದರಲ್ಲಿ ಗರ್ಭಧರಿಸಿದಂಥ ಜಾನುವಾರುಗಳ ಒಂದು ಕಾಳಜಿಯನ್ನು ಮಾಡಲಿ ಅಂತೇಳಿ ನಾ ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಜಾನುವಾರುಗಳಲ್ಲಿ ಗರ್ಭಪಾತಕ್ಕೆ ಕಾರಣ ಮತ್ತು ಪರಿಹಾರ ಕುರಿತು ಡಾಕ್ಟರ್ ಜೆಎನ್ ಶ್ರೀಧರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸುವರು ಡಾಕ್ಟರ್ ವಿಜಿ ಬಾವಲತ್ತಿ. ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದ್ದಾರೆ ಅಂತೀನಿ. ಪಶು ಧನ ಕಾ ಬಿಮಾರ್ ಹೋನಾ ಕಿತನಾ ಬಡಾ ಝಟಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೆ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಈಗ ಕೇಳಿ ಮಾನ್ವಿ ತಾಲೂಕಿನ ತಡಕಲ್ ಗ್ರಾಮದ ಬಸವರಾಜ್ ಅವರ ಬಹು ಒಕ್ಕಣೆ ಯಂತ್ರದ ಚಾಲನೆ ಮತ್ತು ಕೃಷಿ ಅನುಭವಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಬಸವರಾಜ್ ತಡಕಲ್ ಅಂತ ಹೇಳಿ, ತಡಕಲ್ ಮಾನ್ವಿ ತಾಲೂಕಿನ ಒಂದು ಗ್ರಾಮ, ಕೊನೆ ಭಾಗದ ಹಳ್ಳಿ ಅಂತ ಹೇಳ್ಬೋದು. ಇವರು ಸುಮಾರು ವರ್ಷಗಳಿಂದ ಒಕ್ಕಲ್ತನ ಮಾಡ್ತಾ ಇದ್ದಾರೆ, ಜೊತೆಗೆ ಕಲಾವಿದರು ಹೌದು. ಮುಖ್ಯವಾಗಿ ಈ ಭತ್ತವನ್ನು ಕಟ್ ಮಾಡುವಂಥದ್ದು, ರಾಶಿ ಮಾಡುವಂತಹ ಒಂದು ಯಂತ್ರವನ್ನು ಕಂಬೈಂಡ್ ಹಾರ್ವೆಸ್ಟ್ ಅಂತಲೇ ಹೇಳಿಕರಿತೀವಿ. ಆ ಕಂಬೈಂಡ್ ಹಾರ್ವೆಸ್ಟನ್ನು ಚಾಲನೆ ಮಾಡಿ ಅದರಿಂದ ಬದುಕನ್ನು ನಡೆಸ್ತಿರುವಂಥವರು ಬಸವರಾಜ್ ಅವರು. ಅವರ ಕೃಷಿ ಅನುಭವಗಳು ಜೊತೆಗೆ ಈ ಮಿಷಿನನ್ನು ಹೇಗೆ ಚಾಲನೆ ಮಾಡ್ತಾರೆ, ಅದರಲ್ಲಿನ ಸಮಸ್ಯೆಗಳಿದ್ದಾವೆ, ಹೇಗೆ ಅದನ್ನು ಆಪ್ರೇಟ್ ಮಾಡ್ತಾರೆ ಎಂಬಂಥ ಒಂದು ಮಾಹಿತಿಯನ್ನು ಇವರಿಂದ ತಿಳ್ಕೊಳ್ಳೋಣ. ಬಸವರಾಜ್ ಅವರು, ತಾವು ಯುವಕರು, ಎಷ್ಟು ವರ್ಷ ರೀ ವಯಸ್ಸು ನಿಮಗೆ? ನಮ್ಗೆ 32-32 ವರ್ಷ ರೀ ನಮ್ಗೆ ಸರ್. ಏನು ಓದಿರಿ? ನಾವು ಸೆಕೆಂಡ್ ಇಯರ್ ಆಗಿದೆ ಸರ್. ಸೆಕೆಂಡ್ ಇಯರ್ ಆದಮೇಲೆ ಮುಂದೆ? ಸೆಕೆಂಡ್ ಇಯರ್ ಆದಮೇಲೆ ಬಿಟ್ಟು ಒಕ್ಕಲ್ತನ ಮಾಡಿದ್ವಿ ಸರ್, ಒಂದು 4-5 ವರ್ಷ. ಒಕ್ಕಲ್ತನ ಆದಮೇಲೆ ನಮ್ಮ ಊರಲ್ಲಿ ಮಿಷನ್ಗಳಿದ್ದವು, ಹಾರ್ವೆಸ್ಟರ್ ಮಿಷನ್, ಅದನ್ನು ಡ್ರೈವಿಂಗ್ ಮಾಡೋಕ್ಕಂತ ಕಲಿಯೋಕ್ಕಂತ ಹೋದ್ವಿ. ಅದೇ ಫೀಲ್ಡ್ಗೆ ನಾವು ಕಾಯಂ ಆಗಿಬಿಟ್ವಿ ಈಗ. ಅಂದರೆ ಬೇರೆ ಮಿಷನ್ ನೋಡ್ತಾ ಇದ್ರಿ, ಇದನ್ನು ಓಡಿಸ್ಬೇಕಂತ ನಿಮ್ಮ ತಲೆಗಿತ್ತು? ಹೌದ್ರಿ, ನೋಡ್ತಾ ಇದ್ದೀವಿ. ನಮ್ಮ ದೋಸ್ತ ಇದ್ದವ, ಹೋಗೋಣ ಬಾ ಅಂತೇಳಿ ಒಂದ್ಸಲ 2 ಸಲ ಕರ್ಕೊಂಡು ಸರ್, ಅವ್ರು ಕೂಡ ಹೋಗಿ ಎಲ್ಲ ನಾವು ಮಿಷನ್ ಕಲ್ಕೊಂಡ್ವಿ. ಆಮೇಲೆ ನಮ್ಗೆ ಸಣ್ಣ ವಯಸ್ಸಲಿದ್ದ ಜಾಸ್ತಿ ಭಜನಾ ಪದದ ಮೇಲೆ ತತ್ವ ಪದಗಳು ನಮ್ಮದು ಕಲೆ ಮೇಲೆ ಬರ್ತಾ ಬರ್ತಾ ಇವೆಲ್ಲ ಒಕ್ಕಲ್ತನ ಹಿಂಗೆಲ್ಲ. ನಮ್ಮ ತಂದೆಯವರು ಸದ್ಯ ಬಯಲಾಟ ಕಲಾವಿದರು, ತತ್ವ ಭಜನಾಕಾರರು, ಅವ್ರ ಪ್ರಭಾವ ನಮ್ಮ ಊರಲ್ಲಿ ಶಿವಲಿಂಗೇಶ್ವರ ಗುಡಿ ಹತ್ರನ ಸಣ್ಣವರಿರೋದ್ದ ಭಜನೆಗೆ ಹೋಗ್ತಾ ಇದ್ವಿ ಸರ್ ನಾವು. ಅವಾಗಲಿಂದ ನಾವು ಕಲೆಯಲ್ಲಿ ಜಾಸ್ತಿ ಈ ಕಲೆ ಕಡೆ ಒಳಬೇಕಾಯ್ತು. ಈಗ ಬಸವರಾಜ್ ಅವರೇ ಈಗ ಮಿಷನ್ ಓಡಿಸ್ತೀರಿ ಕಂಬೈನ್ಡ್ ಹಾರ್ವೆಸ್ಟ್ ಅಂತ, ನಮ್ ಸ್ವಂತ ಇದೆ ಹೇಗೆ? ಇಲ್ಲ ಸರ್, ಸ್ವಂತ ಇಲ್ಲ, ಡ್ರೈವಿಂಗ್ ಮಾಡಕ್ ಹೋಗ್ತಿದ್ವಿ. ಸ್ವಂತ ನೀವು ತಗೋಬೇಕಂತ ಅನಿಸಿಲ್ವಾ? ಅನಿಸಿದೆ ಸರ್, ಬಡತನ ಸರ್, ನಾವು ಪೂರ್ತಿ ಕೆಳಮಟ್ಟದ ಬಡವರಲ್ಲ, ತಗೊಳಕ್ಕಾಗಲ್ಲ. ಮಾಲಕರ ಒಂದು ಯಂತ್ರವನ್ನ ಮಿಷನ್ ಅನ್ನ ನೀವು ಓಡಿಸ್ತೀರಿ? ಹೌದು ಸರ್, ಡೈಲಿ ಒಂದು 20 ಎಕರೆ ಕೊಯ್ತ, ಹೆಸರು ಕೊಯ್ಯಕ್ಕೆ ಹೋಗ್ತೀವಿ, ಗೋಧಿ ಕೊಯ್ಯಕ್ಕೆ ಹೋಗ್ತೀವಿ, ಭತ್ತನ ಕಟ್ ಮಾಡ್ತೀವಿ, ತೊಗರಿ ಕಟ್ ಮಾಡಕ್ ಹೋಗ್ತೀವಿ, ಇವೆಲ್ಲ ಸೂರ್ಯಪಾನ ಎಲ್ಲ. ಏನು ಬೆಳೆಗಳದಾವ ಆ ಸೀಸನ್ದು? ಎಲ್ಲ ಕೆಲಸ ಮಾಡ್ತದೆ, ಎಲ್ಲ ಕೆಲಸ ಮಾಡುತ್ತೆ ಸರ್, ಅದು ಹಾರ್ವೆಸ್ಟರ್ ಎಲ್ಲ ಕೆಲಸ ಮಾಡುತ್ತೆ ಸರ್. ಇಷ್ಟೆಲ್ಲ ಮಾಡ್ತದೆ, ನೀವು ಸ್ವಂತ ಅದನ್ನು ಚಾಲನೆ ಮಾಡ್ತೀರಿ, ಆಪರೇಟ್ ಮಾಡ್ತೀರಿ, ಯಾಕೆ ನೀವು ಸ್ವಂತ ತಗೊಂಡಿಲ್ಲ? ಅದೇ ಸರ್, ದುಡ್ಡಿನ ಪ್ರಭಾವ ಬಡತನ ಬೀಳ್ತದೆ, ಅದು 20 ಲಕ್ಷ ಬೀಳುತ್ತೆ ಸರ್. ವರ್ಷದಿಂದ ಅದನ್ನು ನಡೆಸ್ಕೊಂತ ಬಂದಿರಿ? ನಾನು 8 ವರ್ಷ ಆಯ್ತು ಸರ್, 2012 ಹೋಗ್ತಾ ಇದ್ದೀನಿ ಸರ್. 8 ವರ್ಷದಿಂದ ಅದು ಪರ್ಫೆಕ್ಟ್ ಆಗಿರಿ? ಎಲ್ಲ ಪರ್ಫೆಕ್ಟ್ ಸರ್, ಎಲ್ಲ ರಿಪೇರಿ ಎಲ್ಲ ಎಲ್ಲ ಮಾಡ್ತೀನಿ ಸರ್. ಅಂದ್ರೆ ಎಲ್ಲ ಬೆಳೆಗಳನ್ನ ಮಾಡೋದ್ನಾಗ ಏನು ಬ್ಲೇಡ್ಗಳೊಳ ಚೇಂಜ್ ಮಾಡಬೇಕಾ ಅಥವಾ ಏನು ಹೇಗೆ? ಅದರಲ್ಲಿ ಕ್ರಷರ್ ಮಾಡ್ಕೊಂಡು ಸೆಟ್ಟಿಂಗ್ ಮಾಡ್ಕೊಂಡು ಹೋಗ್ತೀವಿ ಸರ್. ಉದಾಹರಣೆ, ಒಂದು ಭತ್ತಕ್ಕೆ ಒಂದು ದಿವಸಕ್ಕೆ 8 ಎಕರೆ ಅದು ಕೊಯ್ತದ ಅಂತ ಹೇಳ್ತೀವಿ? ಭತ್ತ ಒಂದು 10 ಎಕರೆ 15 ಎಕರೆ ತನಕ ಕೊಯ್ತು ಸರ್ ಒಂದು ದಿವಸಕ್ಕೆ. ಬೇಸಿಗ್ ಟೈಮ್ ಇಲ್ಲ ಅಂದ್ರೆ ನೆಲ ಒಣಗಿರ್ತಲ್ಲ, ಜಾಸ್ತಿ ಕೊಯ್ತೇನ. ಕೆಸರಿತ್ತಪ್ಪ ಅಂದ್ರೆ ಕೆಸರಿತ್ತಂದ್ರೆ 10 ಎಕರೆ 8 ಎಕರೆ ಹೋಗ್ಬೇಕಾರ ಅಷ್ಟೇ ರೀ. ಕೆಲವೊಬ್ಬರು ರೈತರು ಹೇಳ್ತಾರೆ ಮಿಷಿನ್ ಹಾಕಿದ್ರಪ್ಪ ಅಂತಂದ್ರೆ ಕಾಳುಗಳು ಉದುರ್ತಾವ, ಹಿಡಿದೋಗ್ತಾವ, ಲಾಸ್ ಆಗ್ತದ ಅಂತ ಹೇಳ್ತಾರೆ. ಹೆಂಗೆ? ಇಲ್ಲ ಲಾಸ್ ಇರುತ್ತೆ ಸರ್, ಹಂಗೂ ಇರುತ್ತೆ. ಕೆಲವೊಂದ್ಸಲ ಮಿಷಿನಲ್ಲಿ ಫಾಲ್ಟ್ ಇತ್ತಪ್ಪ ಅಂದ್ರೆ ಆಗುತ್ತೆ, ಆ ಟೈಪ್ ಏನಾಗುತ್ತೆ. ಅದನ್ನೆಲ್ಲ ನಾವೆಲ್ಲ ಜವಾಬ್ದಾರಿಲಿಂದ ಫಸ್ಟ್ಗೆ ಸ್ಟಾರ್ಟಿಂಗ್ ಮಿಷನ್ ಫೀಲ್ಡ್ಗೆ ಗಳಿಸೋತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿರ್ಬೇಕು ಸರ್. ಹಂಗಾದ್ರೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಏನು ಗಾಡಿ ಎಲ್ಲ ಸರ್ವಿಸ್ ಮಾಡಲಾರ್ದ ಒಯ್ದು ಹಾಕಿದ್ರೆ ಅಂದ್ರೆ ಫೀಲ್ಡ್ಗೆ ಗಳಿಸಿದವ್ರೆ ಎಲ್ಲ ಪ್ರಾಬ್ಲಮ್ ಇರುತ್ತೆ ಸರ್. ಆ ಟೈಪ್ನೂ ಆಗುತ್ತೆ, ನಾವು ನಮ್ಮ ಕಡೆಗೆ ಪ್ರಾಬ್ಲಮ್ ಸರ್ ಅದು. ಈಗ ಭತ್ತ ಕೆಲವೊಂದು ಕಡೆ ನೆಲ ಕಚ್ಚಿಬಿಟ್ಟಿರ್ತದೆ, ಗಾಳಿ ಬಿತ್ತು ಮಳೆ ಬಿತ್ತು ಅಂತಂದ್ರೆ, ಅವಾಗ ಆ ಸಂದರ್ಭದಲ್ಲಿ ಹೆಂಗೆ ಅದನ್ನು ನಿರ್ವಹಣೆ ಮಾಡ್ತೀರಿ? ಅದನ್ನು ಸರ್ ಅದರಲ್ಲಿ ಕೆಲವೊಂದು ಟೆಕ್ನಿಕ್ ಇರ್ತಾವೆ ಸರ್. ಒಂದ್ಸಲ ಬರುತ್ತೆ, ಒಂದ್ಸಲ ಲಾಸ್ ಆಗುತ್ತೆ ಸರ್, ರೈತರಿಗೂ ಲಾಸ್ ಆಗುತ್ತೆ. ಹೊಳ್ಳಿ ಬಂದ್ಬಿಡ್ತೀವಿ, ಹೋಗ್ತೀವಿ, ಕೊಯ್ಯೋಕ್ಕಾಗಲ್ಲ, ಬರ್ತೀವಿ, ಹೊಳ್ಳಿ ಬಂದ್ಬಿಡ್ತೀವಿ, ಮತ್ತು ಅವಾಗ ಲೇಬರ್ ಹೆಚ್ಚಿ ಕಾಯಿಸಿ ಕೊಯ್ಸ್ಕೊಂತಾರೆ. ಅಂಥ ಸಂದರ್ಭಗಳು ಸಹಿತ ಆಗ್ತದೆ ಸರ್, ರೈತರಿಗೆ ಎಲ್ಲ ಲಾಸ್ ಇರುತ್ತೆ ಸರ್ ಜಾಸ್ತಿ ಅಂದ್ರೆ. ಹೌದು ಸರ್, ನಾವು ನೋಡಿದ ಪ್ರಕಾರ ಅಂದ್ರೆ ಜಾಸ್ತಿ ಕಾಣುತ್ತೆ ಸರ್. ಈಗ 8 ವರ್ಷದಿಂದ ಮಾಡ್ಕೊಂತ ಬಂದಿರಿ, ನಿಮ್ಗೆ ಎಷ್ಟು ಕೊಡ್ತಾರೆ ಮಾಲಕರು ಪಗಾರ? ಫಸ್ಟಿಗೆ ಸರ್ ನಾನು 7,000 ರೂಪಾಯಿ ಹೋಗಿದ್ದೆ ಸರ್, ಒಂದು ಸಲ ಹೋಗಿದ್ದೆ ಸರ್, 1 ವರ್ಷ ಹೋಗಿದ್ದೆ ಸರ್, 5,000 ರೂಪಾಯಿ ಕೊಟ್ಟರು, ನೆಕ್ಸ್ಟ್ ಸಲ 7,000 ರೂಪಾಯಿ ಕೊಟ್ಟರು, ಆಮೇಲೆ 12,000 ಕೊಟ್ಟರು, ಈಗೆಲ್ಲ 20,000 18,000 ಕೊಡ್ತಾರೆ ಸರ್. ಸೀಸನ್ ಇದು, ಅವಾಗ ಯಾವಾಗ ಸೀಸನ್ ಇರ್ತದೆ, ಯಾವಾಗ ಬೆಳೆ ಬಂದಿರ್ತದೆ ಅವಾಗ ಮಾತ್ರ ಕರೀತಾರೆ? ಅವಾಗ ಮಾತ್ರ ಕರಿತಾರೆ ಸರ್. ಸೀಸನ್ ಇದ್ದಾಗ ಹೋಗ್ಬೇಕಾಯ್ತು ಅಂದ್ರೆ ಹೋಗಿ ಒಂದು 15 ದಿವಸ 20 ದಿವಸ ಆಗುತ್ತೆ ಸರ್ ಸೀಸನ್, ಮುಗಿಸ್ಕೊಂಡು ಬಂದ್ಬಿಡ್ತೀವಿ. 20 ದಿನ 20 ದಿನಕ್ಕೆ ಹೊಳ್ಳಿ ಬಂದ್ಬಿಡ್ತೀವಿ ಸರ್. 20 ದಿನ ಪಗಾರ ಕೊಡ್ತಾರೆ ಅವರು. ಭತ್ತ ಏನು ಸಿಗಲ್ಲ ಸರ್, ಈಗ ಊಟ ಕೊಡ್ತಾರೆ ಅವರೇ, ನಮ್ಮ ಪಗಾರ ಕೊಡ್ತಾರೆ. ಗೌರ್ಮೆಂಟ್ಲಿದ್ದ ಸಹಾಯಧನ ಬೇಕು, ಅದಕ್ಕೆಲ್ಲ ಅರ್ಜಿ ಹಾಕ್ಬೇಕು, ಅದು ಸೆಲೆಕ್ಷನ್ ಆಗಬೇಕು. ಸೆಲೆಕ್ಷನ್ ಆದಮೇಲೆ ಎಲ್ಲ ಕೊಡ್ತಾರೆ ಅವರು. ಆಗಿಲ್ಲ ಸರ್ ಇನ್ನು. ಬಸವರಾಜ್ ಅವರು, ಈಗ ಕಂಬೈನ್ಡ್ ಹಾರ್ವೆಸ್ಟ್ ಅದು ಭಾಳ ಅಮೌಂಟ್ ಬೇಕಾಗ್ತದೆ, ಅದು ಸೈಜ್ ದೊಡ್ಡದಿರ್ತದೆ. ಈಗ ಸೀಸನ್ ಆದಮೇಲೆ ಅದನ್ನು ಸುಮ್ಮನೆ ನಿಂದಿಸ್ಬೇಕಾ? ಸೀಸನ್ ಅಂದ್ರೆ 5-6 ತಿಂಗಳು ಕಂಟಿನ್ಯೂ ಸೀಸನ್ ಇರುತ್ತೆ ಸರ್. ನಾವು ಹೋಗ್ಬೇಕು ಸರ್ ಆಂಧ್ರ ತಮಿಳ್ನಾಡು ಎಲ್ಲ ಅಡ್ಡಾಡಿದ್ರೆ ಸೀಸನ್ ಕಂಪಲ್ಸರಿ. ಕಷ್ಟಪಟ್ಟರೆ ಮಾತ್ರ ಅದು ಒಳ್ಳೆ ಉದ್ಯೋಗ ಸರ್. ಅದು ಲಾರಿ ಇರ್ಬೇಕು, ಹಾಕೊಂಡು ಹೋಗಕ್ಕೆ? ಇಲ್ಲ ಸರ್, ಇದಕ್ಕೆ ನಾನು ಓಡಿಸೋದು ಬೇರೆ ಸರ್, ಇನ್ನೊಂದು ಕ್ಲಾಸ್ ಮಿಷಿನ್ ಅಂತ ಬರುತ್ತೆ ಸರ್, ಅದಕ್ಕೆ ಲಾರಿ ಬೇಕು. ನಾನು ಓಡಿಸ್ತಾ ಇರೋದು ಜಾಂಡೇರ್ ಕಂಪ್ನಿ ಇದ್ರೆ, ಟ್ರ್ಯಾಕ್ಟರ್ ವಿತ್ ಟೈರ್ಲೇ ಹೋಗುತ್ತೆ ಸರ್. ಅದು ಅದನ್ನೇ ತೊಗೊಂಡು ಮಿಷನ್ A to Z ರೋಡ್ ರನ್ನಿಂಗ್ ಸರ್. ಅದು ಅದು ದೊಡ್ಡದೇನಿರಲ್ಲ ಸರ್, ಚಿಕ್ಕದೇ ಇರ್ತಾ, ಆದರೆ ಅದು ರೋಡ್ ರನ್ನಿಂಗ್ ಬರಲ್ಲ ಸರ್. ಅದು ಲಾರಿ ಏರ್ಕೊಂಡು ಹೋಗ್ಬೇಕು ಸರ್. ನಮ್ಮ ಹಾರ್ವೆಸ್ಟರ್ ಮಿಷನ್ ಜಾಂಡಿಯರ್ ನಾವು ರೋಡ್ ಮೇಲೆ ತೊಗೊಂಡು ರನ್ನಿಂಗ್ ಟೈರ್ ಇರುತ್ತೆ ಸರ್. ಅದಕ್ಕೆ ಜಾಯಿಂಟ್ ಇರ್ತದೆ. ನೀವು ಹೇಳಿದಾಗ ಸೀಸನ್ ಮುಗಿದ್ಮೇಲೆ ಟ್ರ್ಯಾಕ್ಟರ್ನ ಹೊರಗೆ ತಗೊಂಡು ಬಿಚ್ಕೊಂಡು ಹೊರಗೆ ಇಟ್ಕೋಬಹುದು? ಬಿಚ್ಕೊಂಡು ಹೊರಗೆ ಇಟ್ಕೋಬಹುದು ಸರ್. ಹೊರಗೆ ಮತ್ತೆ ಏನಾದ್ರು ಹೊಲದ ಕೆಲಸಗಳು ಮಾಡ್ಕೋಬಹುದು ಸರ್. ಎಷ್ಟು ಹೆಚ್ ಪಿ ಇರ್ತದೆ ರೀ ಜಾಯಿಂಟ್ ಇರೋದು? ಅದು ಕೆಪಾಸಿಟಿ? ಕೆಪಾಸಿಟಿ 50-55 HP ಇರ್ತದೆ ಸರ್. ಅದು ಸೂರ್ಯಪ್ಪನ ಇಲ್ಲಿ ಹೊಲದ ಮೇಲೆ ಕಟಿಂಗ್ ಆಗ್ಬೇಕಂದ್ರೆ 2,000-2,800 ಹಿಂಗೆ ಕೊಯ್ದಿ ಸರ್. ತೆನೆ ಕೊಯ್ದು ಹೊರಗೆಲ್ಲ ರೋಡ್ ಮೇಲೆ ಹಾಕಿರ್ತಾರೆ, ಅವಕ್ಕೆ ಒಂದು ಡಬ್ಬೆ ಹಾಕಿದ್ರಪ್ಪ 1,500 ರೂಪಾಯಿ ಹಿಂಗೆ ಇರ್ತದೆ ಸರ್. ಅದಕ್ಕೆಲ್ಲ ರೇಟ್ ಫಿಕ್ಸ್ ಮಾಡ್ತೀವಿ ಸರ್. ಒಂದು 10 ಮಿಷನ್ ಒಂದು ಊರಿಗೆ ಬಂದಿದ್ವಿ ಅಂದ್ರೆ ಅವರೆಲ್ಲ ಕೂಡಿ ಸ್ಟ್ರೇಟ್ಗಾರ ನಮ್ಗೆ ಗಿಂಟತ್ತೆ ಅಂತೇಳಿ ಫಿಕ್ಸ್ ಮಾಡಿದ್ಮ್ಯಾಗ ರೇಟ್ ಮಾಡ್ತೀವಿ ಸರ್. ಈಗ ತಾಸಿಗೆ 2,500 ರೂಪಾಯಿ ರೇಟ್ ಮಾಡಿದ್ರಪ್ಪ ಅಂತ ಹೇಳ್ಕ, ಡೀಸೆಲ್ ಎಷ್ಟು ಕೊಡ್ತೀರಿ ಬಸವರಾಜ್? ಹೋಗುತ್ತೆ ಸರ್, ಒಂದು 10 ಲೀಟ್ರ್ ಹೋಗುತ್ತೆ ಸರ್. ಒಂದು ತಾಸಿಗೆ 10 ಲೀಟ್ರ್ ಹೋಗುತ್ತೆ ಸರ್. ಡೀಸೆಲ್ ತೆಗೆದು ಬಿಟ್ಟ ಮೇಲೆ 2,500 ರೂಪಾಯಿ ರೇಟ್ ಮಾಡಿದ್ರೆ ಒಂದು 500-600 ಗಾಡಿ ಮಾಲಕಕ್ಕೆ ಸಿಗ್ತದ? ಸಿಗುತ್ತೆ ಸರ್. ಆಮೇಲೆ ಏನಮ್ಮ ಪ್ರಾಬ್ಲಮ್ ಸರ್, ಅದರಲ್ಲಿ ದೊಡ್ಡ ತೆಲಿಬೇನು. ಒಂದ್ಸಲ ಏನಾಗುತ್ತೆ ರೀ, ಮಷೀನ್ ಸಟ್ ಆಯ್ತಂದ್ರೆ ಚೆನ್ನಾಗಿ ನಡೀತಾ ಇರ್ತದೆ ಸರ್. ಅದರಲ್ಲಿ ಸಟ್ ಆಗಲಿಲ್ಲ ಅಂತಂದ್ರೆ ನಡೆಯಲ್ರೆ ಅದು ಸರ್, ಅದು ಪ್ರಾಬ್ಲಮ್. ಒಳಗೆ ಕ್ರಷಿಂಗ್, ಈಗ ತೆನೆಗಳು ಕ್ರಷಿಂಗ್ ಕರೆಕ್ಟ್ ಆಗಿ ಕಾಳೆಲ್ಲ ಬರ್ಬೇಕು ಸರ್. ಕ್ರಷಿಂಗ್ ಅಲ್ಲಾರ್ದ ಹೊರಗೆ ಬರ್ತಿರ್ತ ಸರ್. ಹಂಗಾದಾಗ ಮಾಲಕ್ಕ ಜನರು ಕೊಯ್ಸಲ್ಲ, ಪ್ರಾಬ್ಲಮ್ ಆಯ್ತಂದ್ರೆ ಕರೆಕ್ಟ್ ಆಗಿ ಬರ್ಬೇಕು ಸರ್. ಆ ಟೈಪ್ ಸೆಟ್ಟಿಂಗ್ ಇಟ್ಟರೆ ಮಾತ್ರ ಜನರು ರೈತರು ಕಟಿಂಗ್ ಮಾಡಿಸ್ತಾರೆ. ಇಲ್ಲಕ್ಕೆ ಮಾಡಿಸಲ್ಲ ರೈತ. ಏನು ಅವಾಗ ಏನು ಮಾಡಬೇಕು, ಮಿಷನ್ ತಗೊಂಡು ಹೋಗಿ ಮತ್ತೆ ಸರ್ವಿಸ್ ಮಾಡಿಸ್ಕೊಂಡು ಬಂದು ಮತ್ತೆ ಹೊಲಕ್ಕೆ ಹಚ್ಬೇಕು, ಇವೆಲ್ಲ ಖರ್ಚು ಇರ್ತದೆ. ಸೂರ್ಯಪ್ಪನ ಅರ್ಧಮರ್ಧ ಬಿಡಿಸ್ತು ಒಳಗೆ ಕಾಳು ಉಳಿತಪ್ಪ ಅಂತಂದ್ರೆ ರೈತರಿಗೆ ಲಾಭ ಆಗ್ತದೆ. ನಾವೆಲ್ಲೋ ಕೊಯ್ತಿರ್ತೀವಿ, ಊಟ ಸರಿಗಿರಲ್ಲ, ಎಲ್ಲ ತೆಲಿಬೇನೆ ಸರ್. ಹೋಟ್ಲಿಂದ ಪಾರ್ಸಲ್ ತಗೊಂಬರ್ತಾರಲ್ಲ, ಹೊಲ್ದಾಗ ಊಟ ಮಾಡ್ಬೇಕು. ಇಲ್ಲ ಸರ್, ರೈತರು ಕೊಡ್ತಾರೆ ಸರ್ ಒಂದ್ ಟೈಮ್, ಇಲ್ಲಕ್ರ ಹೋಟ್ಲಿಗೆ ಪಾರ್ಸಲ್ ತಗೊಂಬರ್ತೀವಿ, ಎಲ್ಲ ಇರ್ತಾರೆ ಸರ್. ಈಗ ಬಸವರಾಜ್ ಅವ್ರು ಹೇಳ್ರಿ, ಈಗ ಮೊದ್ಲಂತೂ ಈ ಕಂಬೈನ್ಡ್ ಹಾರ್ವೆಸ್ಟ್ ಮಿಷಿನ್ಗಳು ಇರಲಿಲ್ಲ, ಇತ್ತೀಚೆಗೆ ಯಂತ್ರೋಪಕರಣಗಳು ಬಂದಿದ್ದಾವೆ. ಈಗ ರೈತರು ರಾಶಿ ಮಾಡೋಕ್ಕೂ ಮತ್ತು ಈ ಮಿಷಿನ್ ರಾಶಿ ಮಾಡೋಕ್ಕೂ ಏನು ವ್ಯತ್ಯಾಸ ರೀ? ಕಾಳು ಉದುರೋದು, ಜೊಳ್ಳಾಗೋದು, ಹೋಗೋದು, ತೂರೋದು, ಬಿತ್ತೋದು ಇವೆಲ್ಲ ಮಾಡೋದು ಹೆಂಗ್ರಿ? ಅವಾಗಿನ ಕಾಲಕ್ಕಂದ್ರೆ ವೇಸ್ಟ್ ಆಗ್ತದಿಲ್ಲ ಸರ್, ಕೆಲಸ ಜಲ್ದಿ ಆಗ್ತದಿಲ್ಲ, ಜಾಸ್ತಿ ಟೈಮಿಂಗ್ ತೊಗೊಂತಿತ್ತು. ಈಗಿನ ಕಾಲದೊಳಗೆ ಜಲ್ದಿ ಆಗುತ್ತೆ ಕೆಲಸ. ಆಮೇಲೆ ಮಿಷನ್ ಕರೆಕ್ಟ್ ಆಗಿದ್ರೆ ರೈತರಿಗೆ ಒಂದ್ ರೂಪಾಯಿ ಲಾಸ್ ಬರೋದೇ ಇಲ್ಲ ಸರ್. ಮಿಷನ್ ಕರೆಕ್ಟ್ ಆಗಿತ್ತಂದ್ರೆ ರೈತರ ಲಾಸ್ ಬರೋದೇ ಇಲ್ಲ. ಮಿಷನ್ ಕರೆಕ್ಟ್ ಆಗಿರ್ಬೇಕು, ಅದನ್ನ ಆಪರೇಟ್ ಮಾಡೋನು ಸರಿಯಾಗಿರ್ಬೇಕು, ಆಪರೇಟ್ ಮಾಡೋ ಸತಿ ಸರಿಯಾಗಿರ್ಬೇಕು. ಟೆಕ್ನಿಕ್ ಏನೋ ರೊಕ್ಕ ಬರ್ತಂತೇಳಿ ತನ್ನ ಇಚ್ಛೆ ಬಂದಂಗೆ ಹೊಡ್ಕೊಂಡು ಹೊರಸತಿ ಲಾಸ್ ಆಗುತ್ತೆ ಸರ್. ಅದರಲ್ಲಿ ಧರ್ಮದಿಂದ ಕೆಲವೊಂದು ಟೆಕ್ನಿಕ್ ಇರ್ತದೆ ಸರ್, ಆ ಟೈಪ್ ಮಾಡಿದ ಸತಿ ರೈತರಿಗೆ ಲಾಭ ಆಗುತ್ತೆ ಸರ್, ಹಂಗೂ ಇರುತ್ತೆ ಸರ್. ಈಗ ಅಂದ್ರೆ ಕೆಲವೊಂದು ಕಡೆ ಏನಾಗಿರ್ತದೆ, ಇನ್ನು ಸೂರ್ಯಪಾನ ತೆನಿ ಕರೆಕ್ಟ್ ಆಗಿ ಒಣಗಿರಂಗಿಲ್ಲ, ಹಸಿ ಇರ್ತದೆ. ಅನಂತರ ಕೆಲವೊಂದ್ ಕಡೆ ಏನಾಗಿರ್ತದೆ, ಭತ್ತ ಚಲೋತ್ನಾಗ ಇನ್ನು ಒಣಗಿರಂಗಿಲ್ಲ, ಬಂದಿರಂಗಿಲ್ಲ, ಅವ್ ಹಸಿ ಬಿಸಿ ರಾಶಿ ಆಗ್ತಾವ, ಅದು ಹೆಂಗ? ಹಸಿ ಬಿಸಿ ರಾಶಿ ಆಗದಂದ್ರೆ ಏನಿಲ್ಲ ರೀ, ಆಗತ್ತೆ ಸರ್. ರಾಶಿ ಆಗಕ್ಕೇನಿಲ್ಲ, ರೈತರಿಗೆ ಮಳೆ ಬರ್ತಂತೇಳಿ ಅರ್ಜೆಂಟ್ ಮಾಡ್ತಾರೆ, ಹಂಗಾದ್ರ ರಾಶಿ ಆಗತ್ತ, ಅವ್ರಿಗೆ ಒಂದ್ ಸ್ವಲ್ಪ ತ್ರಾಸ ಆಗತ್ತ. ನೆಲ್ಲೆಲ್ಲ ಹಸಿದ್ದು ತಮ್ಮಂದ್ರ ಒಣಗಿಸ್ಬೇಕಲ್ಲ, ಮತ್ತೆ ಅದಕ್ಕೆ ಕೂಲಿ ಇಡಬೇಕು. ಒಬ್ಬೊಬ್ರು ಮಳೆ ಒಂದು ಸರಿಗೆ ಇರಲ್ಲಲ್ರಿ, ಈಗ ಭತ್ತ ಬಂದ್ಬಿಟ್ಟಿರುತ್ತ, ಮಳೆ ಬರ್ತ ನಾಶಿಗ ಎಂಟು ದಿನ ಮೊದ್ಲೇ ಕೊಯ್ಸ್ಬಿಡ್ತಾರ, ಅದನ್ನ ತಂದು ಕೈಸಿ ಮತ್ತೆ ಒಣಗಾಕ್ಬೇಕು, ಅದೆಲ್ಲ ಇರ್ತದೆ ಸರ್. ಈಗ ಹಿಂಗೆ ಎಲ್ಲ ಆಗ್ತದೆ. ಇತ್ತೀಚೆಗೆ ಕಡ್ಲಿನೂ ಕೂಡ ಈ ಮಿಷಿನ್ಲಿಂದ ರಾಶಿ ಮಾಡ್ತಾರ ಅಂತ ಹೇಳ್ತಾರೆ, ಅದು ಯಾಕೆ ನೆಲಕ್ಕೆ ಹಚ್ಚಂಗಿಲ್ಲ? ಅದೊಂದು ಪ್ರಾಬ್ಲಮ್ ಇದೆ ಸರ್. ಕಡ್ಲಿ ಏನಂದ್ರೆ ಕೆಳಗಿರ್ತಲ್ಲ ಸರ್, ಕೆಳಗೆ ತಗೋಬೇಕಾದ್ರೆ ಮಣ್ಣು ಬರುತ್ತೆ ಸರ್, ಹಂಗಾಗಿ ಅದು ಸೆಟ್ಟಿಂಗ್ ಆಗಿಲ್ಲ ಸರ್. ಆಗುತ್ತೆ ಕೆಲವೊಂದ್ಸರಿ, ಎತ್ತರ ಬೆಳೆದ ಕಡ್ಲಿ ಒಳಗೆ ಮಿಷಿನ್ ಸೆಟ್ಟಿಂಗ್ ಆಗುತ್ತೆ ರೀ, ಕಿರ್ದ ಎತ್ತಂದ್ರೆ ಕಡ್ಲಿ ಬರಲ್ರಿ ಸರ್. ಎತ್ತರ ಬೆಳೆದಿತ್ತು, ಇಷ್ಟೆತ್ತರ ಬೆಳೆದಿತ್ತಂದ್ರೆ ಬರ್ತ ಕಟಿಂಗ್ ಆಗುತ್ತೆ ಸರ್, ಇಲ್ಲಕ್ರಪ್ಪ ಆಗಲ್ಲ ಸರ್, ಮಣ್ಣು ಬರುತ್ತೆ. ಈಗ ತೊಗರಿ ಕಟಿಂಗ್ ಮಾಡತ್ನಾಗ ಹುಲ್ಲು ಅಥವಾ ಹೊಟ್ಟು ಕೆಟ್ಟೋಗ್ಬಿಡುತ್ತಲ್ಲ, ಮತ್ತೆ ಏನಾರ ಸ್ಟಾಕ್ ಮಾಡಕ್ ಅಂತ ಟೆಕ್ನಾಲಜಿ ಏನಾರ ಮಾಡಕ್ ಬರ್ತೇನೆ, ಈಗ ಅದು ಮಣ್ಣು ಪಾಲಾಗ್ಬಿಡ್ತದೆ, ಮುಂದ್ ಮುಂದೆ ಕೆಡಿಸ್ಕೊಂಡು ಹೋಗ್ಬಿಡ್ತದೆ. ಅದಕ್ಕೊಂದು ಟೆಕ್ನಿಕ್ ಮಾಡಿ ಸರ್, ನಾವೇ ಸ್ವಂತ ಮಿಷಿನ್ ದವರ ಟೆಕ್ನಿಕ್ ಬಂದಿ ಸರ್. ಅದೇನಂದ್ರ ಈಗ ಕೊಯ್ತ ಹೋಗ್ತಿರ್ತವ್ರೆ, ಹೊಟ್ಟೆ ಎಲ್ಲ ಹಿಂದೆ ಬಿದ್ದು ಹಾಳಾಗುತ್ತೆ ಸರ್. ಅದಕ್ಕೊಂದು ಡಬ್ಬಿ ಫಿಕ್ಸ್ ಮಾಡಿದೀವಿ, ಒಂದು 50 kg ಹಿಡಿ ಅಂತ ಡಬ್ಬಿ ಫಿಕ್ಸ್ ಮಾಡಿ, ಆ ಡಬ್ಬಿಯಿಂದ ಈ ಮ್ಯಾರಿಗೆ ಆ ಮ್ಯಾರಿಗೆ ಹೋದ ತಕ್ಷಣ ಕೆಡಿಬಿಡೋದು, ಮತ್ತೆ ಒಳ್ಳೆ ರಿಟರ್ನ್ ಬಂದ್ಮೇಲೆ ಈ ಮ್ಯಾರಿಗೆ ಬಂದ್ಮೇಲೆ ಮತ್ತೆ ಒಟ್ಟು ಕಡಿಕೊಂಡು ಅದೆಲ್ಲ ಒಟ್ಟು ತೆಳಗ್ ಮಾಡಿದ್ರೆ ದನಗಳಿಗೆಲ್ಲ ಮೇವಾಗ್ಬಹುದು. ಅದು ಕೆಟ್ಟೋಗ್ಬಿಡ್ತದೆ, ಕೈಗೆ ಆಡಂಗಿಲ್ಲ. ನಾವೆಲ್ಲ ಟೆಕ್ನಿಕ್ ಅದನ್ನ ಮಾಡಿ ಸರ್, ಅದನ್ನೆಲ್ಲ ಮಾಡಿ ಹೊಡೆದಿದ್ದೀವಿ ಸರ್, ಸಕ್ಸಸ್ ಆಗಿದೆ. ಈಗ ಕೆಲವೊಂದ್ ಕಡೆ ಏನ್ ಮಾಡ್ತಾರೆ, ಈಗ ಕಟ್ ಮಾಡತ್ನಾಗ ತೊಗರಿ ಆಗಿರ್ಬೋದು, ಸೂರ್ಯಪಾನ ಆಗಿರ್ಬೋದು, ಭತ್ತ ಆಗಿರ್ಬೋದು, ಎಷ್ಟು ಫೂಟ್ ಬಿಟ್ಟು ಹೊಡಿತೀರಿ? ಅದ್ರ ಬೆಳೆ ಮೇಲೆ ಆಧಾರವಾಗಿರ್ತದೆ. ಬೆಳೆ ಎತ್ತರ ಬೆಳೆದಿತ್ತಂದ್ರ ಒಂದು 2 feet ಬಿಟ್ಟು ಕಟ್ ಮಾಡುತ್ತೆ ಸರ್. ಬೆಳಿಗ್ಗೆ ಕಿರ್ದಿತ್ತರ ಏನಿಲ್ಲ, 1/2 feet 1 feet ಕಟ್ ಮಾಡ್ಕೊಂತ ಸರ್. ನಾವು ಹೆಂಗ್ ರೈತರು ಏನಂತಾರೆ, ಈ ಕೆಳಗಿಟ್ಟು ಹೊಡಿಯಪ್ಪ ಅಂತ ಹೇಳ್ತಾರೆ, ಅಥವಾ ಈ ಮೇಲೆ ಕೆಳಗಿಟ್ಟು ಹೊಡಿ ಅಂತ ಹೇಳ್ತಾರೆ, ಹಂಗೆ ಹೊಡಿತೀವಿ ಸರ್. ನಾವು ಮೇಲೆ ಚೆನ್ನ ಚೆನ್ನ ನೋಡ್ಬಿಡ್ತೀರ? ಏ ಇಲ್ಲ, ಹಂಗ್ ಹೊಡಿಯಲ್ಲ ಸರ್. ನಾನು ಕೆಲವೊಬ್ರು ಹಂಗ ಹೊಡಿತಾರೆ ಸರ್. ನಾನು ನಿಜವಾಗಿ ನಾನು ಹೇಳ್ಬೇಕಂತಂದ್ರೆ ರೈತರಿಗೂ ಲಾಸ್ ಆಗಿರ್ಬಾರ್ದು, ನನ್ನ ಗಾಡಿ ಓನರ್ಗೂ ಲಾಸ್ ಆಗಿರ್ಬೋದು, ಆ ಟೈಪ್ ನಾನು ಗಾಡಿ ಬಿಡ್ತೀನಿ ಸರ್. ನನ್ನ ಉದ್ದೇಶದಿಂದ ಹಂಗೆ ಹೊಡಿಯೋದು ಸರ್. ನಾನು ಒಂದ್ಸಲ ಓನರ್ ಸದ್ಯ ಏನ್ ಸ್ವಲ್ಪ ಮ್ಯಾಕ್ ಹೊಡೆದು ಜಲ್ದಿ ಹೊಡಿಯಪ್ಪ ಅಂತ ಹಂಗ ಹೇಳ್ತಿರ್ತಾರ್ರಿ, ಮತ್ತೆ ಅವ್ರಿಗೇನು ಲಾಭ ಆಗ್ಬೇಕು? ಕೆಳಗೆ ಹೊಡೆದ್ರಪ್ಪ ಅಂತಂದ್ರೆ ಮಿಷನ್ ಟೈಮ್ ಹಿಡಿತದೆ, ಟೈಮ್ ಹಿಡಿತದೆ ಸರ್, ಲೋಡ್ ಬಿಡುತ್ತೆ, ಡೀಸೆಲ್ ಜಾಸ್ತಿ ಹೋಗುತ್ತೆ. ಆ ಟೈಮ್ ಸದ್ಯ ಯೋಚನೆ ಮಾಡ್ಕೇಸಿ ಮತ್ತೆ ಅವ್ರಿಗೇನು ಬೈತಾರೆ ಸರ್ ಓನರ್, ಅದನ್ನೆಲ್ಲ ನಾವು ಎಲ್ಲ ಹುಷಾರು ಮಾಡ್ಕೊಂಡು ಹೋಗ್ಬೇಕು ಸರ್. ಮತ್ತೆ ಈಗ ಭತ್ತ ಮತ್ತೆ ತೊಗರಿ ಎರಡು, ಭತ್ತ ಸ್ವಲ್ಪ ಜಾಸ್ತಿ ಇರ್ತದ, ತೊಗರಿ ಸ್ವಲ್ಪ ಗಟ್ಟಿ ಇರ್ತದ ಕಟ್ಟಿಗೆ, ಹೆಂಗ ಬ್ಲೇಡ್ ಗ್ಲೇಡ್ ಸಮಸ್ಯೆಗಳು ಎಲ್ಲಿ ಚಲೋ ರಾಶಿ ಆಗ್ತಾವ? ತೊಗರಿ ಬೇಸಾಗುತ್ತೆ ಸರ್, ನೆಲ್ಲೂ ಬೇಸಾಗುತ್ತೆ, ಅದಕ್ಕೆಲ್ಲ ಸೆಟ್ಟಿಂಗ್ ಇರುತ್ತೆ ಸರ್. ಭತ್ತ ಕಟ್ ಮಾಡೋಕ್ಕೆ ಬ್ಲೇಡ್ ಬೇರೆ ಆಗ್ಬೇಕು, ತೊಗರಿ ಕಟ್ ಮಾಡೋಕ್ಕೆ ಬ್ಲೇಡ್ ಬೇರೆ ಆಗ್ಬೇಕು, ಅವೆಲ್ಲ ಸೆಟ್ಟಿಂಗ್ ಇರ್ತವೆ. ಏನು ರೈತರಿಗೆ ತೊಂದರೆ ಆಗಲಾರ್ದಂಗೆ ಹೊಡ್ಕೊಡ್ತೀವಿ ಸರ್. ಈ ಕಾಳದ ಮೇಲೆ ಟ್ಯಾಂಕ್ ಇರುತ್ತಲ್ಲ, ಅದು ಎಷ್ಟು ಕೆಪಾಸಿಟಿ ಇರ್ತದೆ? ತೊಗರಿ ಅಂದ್ರೆ 10 quintal ಬರುತ್ತೆ ಸರ್, ಫುಲ್ ಮಾಡಿದ್ರೆ. ಭತ್ತ ಅಂದ್ರೆ 7 quintal ಬರುತ್ತೆ ಸರ್. 7 quintal ಬರುತ್ತೆ. ಅದ್ರ ಮತ್ತೆ ತುಂಬಿದ್ಮೇಲೆ ಮತ್ತೆ ಅನ್ಲೋಡ್ ಟ್ರ್ಯಾಕ್ಟರ್ಗೆ ಹಾಕ್ಬೇಕು. ಟ್ರ್ಯಾಕ್ಟರ್ ಮಾಡ್ತೀವಿ ಸರ್, ಅನ್ಲೋಡ್ ಮಾಡ್ತೀವಿ. ಮತ್ತೆ ಈಗ ಬಸವರಾಜ್ ಅವರೇ, ಭತ್ತಪ್ಪ ಅಂತಂದ್ರೆ ಈಗ ಎಲ್ಲ ಕಡೆ ಒಂದೇ ಸಲ ಬಂದ್ಬಿಟ್ಟಿರ್ತದ, ಬೇರೆ ಬೇರೆ ಭಾಗದಿಂದನೂ ಕೂಡ ಮಿಷಿನ್ಗಳು ಬರ್ತಾವ, ಅವಾಗ ಈ ಸೀಸನ್ ಮುಗಿದ್ಮೇಲೆ ಈಗ ಗಾಡಿ ಏನ್ ಮಾಡ್ತಿರೋ? ಸೀಸನ್ ಮುಗಿದ ತಕ್ಷಣ ಯಾವಾಗ ಮುಗಿತಾನೆ ಸರ್, ಗೋಧಿ ಸೀಸನ್ ಅಂತ ಬರ್ತ ಸರ್, ಬಾಗಲಕೋಟೆ ಉನುಗುಂದ ಅಲ್ಲೇ ಸರ್, ಮಾರ್ಚ್ ಏಪ್ರಿಲ್ ಲಾಸ್ಟ್ ಫೀಲ್ಡ್ ಸರ್. ಅದು ಮಾರ್ಚ್ ಆದ ತಕ್ಷಣ ಗಾಡಿಗಳೆಲ್ಲ ಖಾಲಿ ಆಗ್ಬಿಡ್ತಾವೆ ಸರ್, ಅವಾಗ ಮನೇಲಿ ತಪ್ಪತ್ತಾರೆ ಸರ್. ಮತ್ತೆ ಆಗಸ್ಟ್ 1 ಸ್ಟಾರ್ಟ್ ಆಗುತ್ತೆ ಸರ್, ಹೆಸರು ಗುಲ್ಬರ್ಗ ಧಾರವಾಡ ಅಲ್ಲೆಲ್ಲ ಹೆಸರು ಬಂದ್ಬಿಡ್ತಾವೆ ಸರ್. ಆಗಸ್ಟ್ಲಿದ್ದ ಸ್ಟಾರ್ಟ್ ಸರ್, ಆಗಸ್ಟ್ ಸೆಪ್ಟೆಂಬರ್ ತನ ಒಂದು ತಿಂಗಳು ಇರುತ್ತೆ ಸರ್. ಮತ್ತೆ ನವೆಂಬರ್ಲಿದ್ದ ಚಾಲು ಆಗುತ್ತೆ ಸರ್, ಆಂಧ್ರ ಹೋಗ್ತೀವಿ ಸರ್ ಭತ್ತ ಕಟ್ಟಿಂಗ್ ಮಾಡೋದು. ನೀವು ಬೇರೆ ಬೇರೆ ಜಿಲ್ಲಕ್ಕೂ ಹೋಗ್ತೀರಿ? ಬೇರೆ ಬೇರೆ ಆಂಧ್ರ ಬೇರೆ ಡಿಸ್ಟಿಕ್ ಅಲ್ರಿ, ಹೊರ ರಾಜ್ಯಕ್ಕೆ ಸಹಿತ ಹೋಗಿ ಸರ್, ಆಂಧ್ರ ತಮಿಳ್ನಾಡು ಹೋಗಿ ಮಾಡಿ ಬಂದಿವಿ ಸರ್ ಕೆಲಸ. ಅಂದ್ರೆ ಈಗ ನಿಮ್ಗೆ ಅವಾಗ ಸಮಸ್ಯೆ, ಈಗ ಅವತ್ತಿಲಿದ್ದ ಸ್ಟಾರ್ಟ್ ಸರ್ ಪಗಾರ. ಗಾಡಿ ಮಂತೆಲಿ ತಂದಿಡ್ತಾನೆ, ಅಲ್ತೇನೆ ಪಗಾರ ಬರ್ತಾರೆ. ಮತ್ತೆ ಮನೆಗೆ ಬಂದ್ಮೇಲೆ ಪಗಾರ ಇರಲ್ಲ ಸರ್, ಕೂಲಿ ಟೈಪ್ ಸರ್, ಕೂಲಿ ಮಾಡಿದಂಗೆ ಇರುತ್ತೆ ಸರ್. ಸೀಸನ್ ಬಂದಾಗ ಅವರು ಬೆಳೆ ಬಂದಾಗ ಅಲ್ಲಿ ಹೋಗ್ತಾರೆ, ಮತ್ತೆ ಅದು ಮುಗಿತಪ್ಪ ಅಂತಂದ್ರೆ ನಿಮ್ಮ ಹೊಲ ಮನೆ ಕೆಲಸನೂ ಮಾಡ್ತಾರೆ. ನಮ್ಮ ಹೊಲ ಮನೆ ಕೆಲಸಕ್ಕೆ ಬಂದ್ಬಿಡ್ತವ್ರಿ, ಹಂಗಿರುತ್ತೆ ಸರ್. ಒಂದು ಗಾಡಿ ಕಂಬೈಂಡ್ ಹಾರ್ವೆಸ್ಟ್ ಆಯ್ತಪ್ಪ ಅಂತ ಹೇಳ್ಕ, ಅದಕ್ಕೆ ಎಷ್ಟು ಮಂದಿ ಬೇಕಾಗ್ತದೆ? ಒಬ್ಬ ಡ್ರೈವರ್ ಹಿಡ್ಕೊಂಡು, ಹೆಲ್ಪರ್ ಹಿಡ್ಕೊಂಡು, ಆಪರೇಟರ್ ಹಿಡ್ಕೊಂಡು ಏನು ಬೇಕಲ್ಲ? ಒಬ್ಬ ಡ್ರೈವರು ಒಬ್ಬ ಹೆಲ್ಪರ್ ಆದ್ರೆ ಸಾಕು ಸರ್. ಓನರ್ ಅಂತ ಗಾಡಿಯಿಂದ ಇರ್ತಾನೆ ಸರ್, ಒಬ್ಬ ಡ್ರೈವರು ಒಬ್ಬ ಹೆಲ್ಪರ್ ಇರ್ತಾರೆ ಸರ್, ಮೂವರೇ ಸರ್, ಮೂರು ಜನ ಆದ್ರೆ ಗಾಡಿ ನಡೀತೆ ಸರ್. ಈಗ ಈ ಭಾಗದಲ್ಲಿ ಮಿಷಿನ್ಗಳು ಜಾಸ್ತಿ ಅದಾವ ಅಂತೀರ, ಅಥವಾ ಬೇರೆ ಬೇರೆ ಆಂಧ್ರದಿಂದ ತಮಿಳ್ನಾಡಿನಿಂದ ಗಾಡಿಗಳು ಭಾಳ ಬರ್ತಾವ? ಹೇಗೆ ಭತ್ತ ಕಟಿಂಗ್ ಮಾಡೋಕೆ ತಮಿಳ್ನಾಡಿನಿಂದ ಜಾಸ್ತಿ ಬರ್ತಾವೆ ಸರ್. ಭತ್ತ ಕಟಿಂಗ್ ಮಾಡ್ಬೇಕಾಯ್ತು ಅಂದ್ರೆ ನಮ್ಮ ಗಂಗಾವತಿ, ಸಿಂಧನೂರು, ಮಾನ್ವಿ ಈ ಭಾಗದಲ್ಲೆಲ್ಲ ತಮಿಳ್ನಾಡು ಆಂಧ್ರ ಮಿಷನ್ಗಳು ಜಾಸ್ತಿ ಬರ್ತವೆ. ನಮ್ಮ ಭಾಗದಲ್ಲಿ ಇದಾವ ಅಂದ್ರೂ ಕಡಿಮೆ ಆಗ್ತಾವೆ ಸರ್, ಅಲ್ಲಿದ್ದ ಜಾಸ್ತಿ ಬರ್ತವೆ ಸರ್, ಆಂಧ್ರ ತಮಿಳ್ನಾಡಿನಿಂದ ಜಾಸ್ತಿ ಬರ್ತವೆ. ಸಣ್ಣ ರೈತರು ಇದನ್ನ ಇಟ್ಕೊಳಕ್ ಆಗಿಲ್ಲ, ಆಗ ಸಣ್ಣ ರೈತರು ಮಾಡೋಕ್ಕಾಗಲ್ರಿ, ಏನು ಸ್ವಲ್ಪ ಕೆಪಾಸಿಟಿ ಇದ್ದವ್ರೆ ಮಾಡ್ಬೇಕು. ದುಡಿಸ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಬೇಕಾಗ್ತದೆ, ದುಡ್ಡು ಜಾಸ್ತಿ ಬೇಕು, ಖರ್ಚು ಬರ್ತಾರೆ ಅದಕ್ಕೆಲ್ಲ. ಸಣ್ಣ ರೈತರು ಅಂದ್ರೆ ತೊಂದರೆ ಆಗುತ್ತೆ, ಅದೆಲ್ಲ ಕರೆಕ್ಟ್ ಆಗಿ ನಡಿಬೇಕು, ಎಲ್ಲ ಪ್ರಾಬ್ಲಮ್ ಜಾಸ್ತಿ ಇರ್ಬೇಕು. ತಿಂಗಳ ತಿಂಗಳ ಅದನ್ನು ಕಂತು ಕಟ್ಟಬೇಕು ಅಂತಂದ್ರೆ ಸ್ವಲ್ಪ ತಾಡ್ಸ್ಕೊಳ್ಳೋರು ಸ್ವಲ್ಪ ಚಲೋ ರೈತರು ಇರ್ಬೇಕು, ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಇರ್ಬೇಕು ಸರ್, ಇದ್ರನ್ನ ನಡೆಯೋದು ಇಲ್ಲಕ್ಕ ನಡೆಯಲ್ಲ ಸರ್. ಈಗ ಚೈನ್ದು ಗಾಡಿ ಮತ್ತೆ ಟೈರ್ ಗಾಡಿ ಏನು ವ್ಯತ್ಯಾಸ ಬಸರಾಜ? ವ್ಯತ್ಯಾಸ ಏನಲ್ಲ ಸರ್, ಇದು ಚೈನ್ ಗಾಡಿ ಅಂದ್ರೆ ಭತ್ತ ಕಟ್ ಮಾಡೋಕ್ಕಷ್ಟೇ ಯೂಸ್ ಆಗುತ್ತೆ ಸರ್. ಟೈರ್ ಗಾಡಿ ಅಂದ್ರೆ ಎಲ್ಲ ನೀನು ಎ ಟು ಜಡ್ ಎ ರಾಶಿ ಆದರೂ ಮಾಡ್ಬೋದು, ಯಾವ ರಾಶಿ ಆದರೂ ಮಾಡ್ಬೋದು. ಸೂರ್ಯಪಾನ, ಕುಸುಬಿ, ತೊಗರಿ, ಭತ್ತ, ಹೆಸರು, ಸೋಯಾಬೀನ್ ಎಲ್ಲ ಕಟಿಂಗ್ ಮಾಡ್ಬೋದು ಸರ್, ಏನು ಬೇಕಂದ್ರೆ ಅದು ಕಟಿಂಗ್ ಮಾಡ್ಬೋದು. ರಾಶಿ ಮಿಷನ್ ಅವು ಹೆಂಗ? ರಾಶಿ ಮಿಷನ್ ಈಗಿನ ಕಾಲಕ್ಕೆ ಸಣ್ಣ ಪುಟ್ಟ ನಡೀತಾವ್ರಿ. ತೊಗರಿ ಏನ್ ಹೇಳ್ತಾರ, ತೊಗರಿ ಕಾಳು ಸ್ವಲ್ಪ ಹಸಿವ ಇದ್ವಪ್ಪ ಅಂತಂದ್ರೆ ಪುಡಿಯಾಗಿ ಹೋಗ್ಬಿಡ್ತದೆ, ಅದು ವೇಸ್ಟ್ ಆಗಿಬಿಡ್ತದೆ. ಈಗ ತೊಗರಿ ಕಟ್ ಮಾಡಿ ಅದನ್ನು ಸ್ಟಾಕ್ ಇಟ್ಕೊಂಡು ಆಮೇಲೆ ರಾಶಿ ಮಿಷನ್ಗೆ ಹಾಕ್ತಾರೆ, ಅದು ಹೆಂಗ? ಹಂಗೆ ಮಾಡೋದು ತಪ್ಪಂತ ನನ್ನ ಅನಿಸಿಕ್ರೆ, ಯಾಕಂದ್ರೆ ಹೊಟ್ಟೆ ಅದನ್ನು ತಪ್ಪಂಗೆ ಆಗ್ತದೆ, ಯಾಕಂದ್ರೆ ಹೊಟ್ಟೆ ಒತ್ತಟಕ್ಕೆ ಬಿಡ್ತಾವ, ಕಾಳುಗಳು ಸ್ವಲ್ಪ ಒಣಗಿದ ಮೇಲೆ ಅದು ಬಲಿತಾವ. ಅಲ್ಲ ರೀ, ನೀವು ಹಸಿ ರೈತಿಗೆ ಕಾಳು ಇದಾಗುತ್ತೆ ಅಂತಂದ್ರಲ್ಲ, ಕಂಬೈಂಡ್ ಮಿಷನ್ ನಿಮ್ಮ ದೊಡ್ಡ ಮಿಷನ್ ಆಗಿಬಿಟ್ಟಿತ್ತಪ್ಪ ಅಂದ್ರೆ ಕಾಳದು ಒಡೆದೋಗ್ಬಿಡ್ತದೆ. ಮತ್ತೆ ಎಲ್ಲ ಬಂದ್ಮೇಲೆ ಕೊಯ್ಸ್ತಾರೆ ಸರ್, ಹಸಿ ರೈತಿಗೆ ಯಾರು ಕೊಯ್ಸಂಗಿಲ್ಲ. ಕಾಳುಗಳು ಕೆಲವೊಂದು ಇವು ಇರ್ತಾವಲ್ಲ, ಅವನ್ನ ಹಸಿ ಇರ್ತಾವ? ಇರ್ತಾವ್ರಿ, ಇರ್ತಾವ, ಒಂದೊಂದು ಹಸಿ ಇರ್ತಾರೆ. ಆಮೇಲೆ ಕಟ್ ಮಾಡೋದು ಕಂಪ್ಲೀಟ್ ಬಂದದ್ದೇ ಕಟ್ ಮಾಡುತ್ತೆ ಸರ್ ನಾವು, ಒಂದು 8 ದಿನ ಲೇಟ್ ಆದ್ಮೇಲೆ ಮತ್ತೆ ಹೋಗಿ ಹೊಡೆದು ಬರ್ತೀವಿ. ಹಂಗಿರುತ್ತೆ. ಒಟ್ಟಲ್ಲಿ ಹೆಂಗ ಅನ್ಸತ್ರಿ ಗಾಡಿ ಓಡಿಸೋದು? ಖುಷಿನಾ? ಖುಷಿ ಸರ್, ಮತ್ತೆ ಖುಷಿ ಮತ್ತೆ ಚಲೋ, ನಂದು ಸ್ವಂತ ಆದ್ರೆ ಬೇಸ್ ಅಂತ ಹೇಳ್ತಿದ್ದೆ. ಹಂಗಲ್ಲ ಸರ್, ಖುಷಿ ರೀ, ಕಷ್ಟನೂ ಐತ್ರಿ ಸರ್, ಡ್ರೈವಿಂಗ್ನೇ ಕಷ್ಟನೂ ಇದೆ, ಖುಷಿನೂ ಇದೆ. ಕೆಲವೊಂದು ಸರಿ ಖುಷಿನೇ ಇರುತ್ತೆ, ಬೇಸರ ಆಗ್ತದೆ, ಎಲ್ಲರ ಒಂದು ಕೆಸರನ್ನ ಸಿಕ್ಕಾಕೊಂಡ್ಬಿಡ್ತಪ್ಪ ಅಂದ್ರೆ ಎಲ್ಲಿ ಕಿರಿಕಿರಿ ಆ ಟೈಮಲ್ಲಿ ಎಲ್ಲ ಪ್ರಾಬ್ಲಮ್ ಇರ್ತೀರಿ. ಕೆಸರನ್ನ ಸಿಕ್ಕಾಕೊಂಡ್ಬಿಡ್ತೇನೆ ಗಾಡಿ ಯಾವಾಗ ಸಿಕ್ಕಾಕ, ರಾತ್ರಿ 12-1 ಗಂಟೆನ ಕಷ್ಟಪಟ್ಟು ಕಿಚ್ಚೆ ಬಂದಿದ್ರೆ ಅಂತ ಸಂದರ್ಭಗಳು ಸತ್ಯ ಆಗಿದಾವ. ಒಟ್ಟಿನಲ್ಲಿ ರೈತರಿಗೆ ಅನುಕೂಲ ಆಗಿದೆ ಈ ರಾಶಿ ಮಿಷನ್? ಆಗಿದೆ ಸರ್, ಆಗಿದೆ. ಒಳ್ಳೇದು ಬಸವರಾಜ್ ಅವರೇ, ಈ ರಾಶಿ ಮಿಷನ್ ಓಡಿಸೋದು ಒಂದು ಹವ್ಯಾಸನೂ ಹೌದು, ಅದೊಂದು ಮಾರ್ಕೆಟಿಂಗ್ ಲಾಭನೂ ಕೂಡ ಹೌದು. ದೊಡ್ಡ ದೊಡ್ಡ ರೈತರು ಕೂಲಿ ಕಾರ್ಮಿಕರ ಕೊರತೆ ಮತ್ತೆ ಈ ಸಮಯದ ಅಭಾವ ಇರೋದ್ರಿಂದ ಇಂಥವುಗಳು ಅನಿವಾರ್ಯವಾಗಿ ನಾವು ಈ ತಂತ್ರಜ್ಞಾನವನ್ನು ಹೋಗಬೇಕಾಗ್ತದೆ. ಜೊತೆಗೆ ಚೆನ್ನಾಗಿ ಯುವಕರಿದ್ದೀರಿ, ನೀವು ಚೆನ್ನಾಗಿ ಕೃಷಿಯನ್ನು ಮಾಡಿ, ಮತ್ತೆ ದೇವರು ನಿಮಗೆ ಒಂದು ಹೊಸ ಗಾಡಿಯನ್ನು ಕೊಡಿಸುವಂಥ ಶಕ್ತಿ ನಿಮಗೆ ಕೊಡಲಿ. ನಿಮ್ಮ ಕೆಲವು ಕೃಷಿ ಅನುಭವಗಳನ್ನು ಮತ್ತು ಈ ಮಿಷನ್ ಕಂಬೈಂಡ್ ಹಾರ್ವೆಸ್ಟ್ ಓಡಿಸುವಂಥ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಇದುವರೆಗೆ ಮಾನ್ವಿ ತಾಲೂಕಿನ ತಡಕಲ್ ಗ್ರಾಮದ ಬಸವರಾಜ್ ಅವರ ಬಹುಕಣೆ ಯಂತ್ರದ ಚಾಲನೆ ಮತ್ತು ಕೃಷಿ ಅನುಭವಗಳನ್ನು ಕೇಳಿದಿರಿ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ, ಕುಂಟೆ, ಕಾಲುವೆ ನೀರು ಗಲೀಜಾಗ್ತಾ ಐತೆ. ಸೊಳ್ಳೆ ನೊಣ ಜಾಸ್ತಿ ಆಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲ ಅಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು.